ಸಾಮಾನ್ಯ ರೈತರು ಸಹ ಒಂದು ಮಧ್ಯಮ ವರ್ಗದ ಜೀವನ ಮಾಡಿಕೊಂಡು ಆರಾಮಾಗಿ ಹೋಗ್ಲಿಕ್ಕೆ ಆಗ್ತದೆ. ಈ ಎಷ್ಟು ಪ್ರದೇಶದಲ್ಲಿ ಕೃಷಿಯನ್ನು ಮಾಡಲಾಗ್ತದೆ ಈ ಒಂದು ಗುಂದ ವ್ಯಾಪ್ತಿಯಲ್ಲಿ, ಮತ್ತು ಸುತ್ತಲೂ ಫುಲ್ಲು ಕಾಡೆ ಇರುವಂತಹದ್ದು ಹೇಗಿದೆ? ಕಾಡಿದೆ, ಊರುಗಳು ಇದೆ. ಒಂದು ನನಗನ್ಸಿದ ಮಟ್ಟಿಗೆ ಒಂದು 1200 ಎಕರೆ ಸುಮಾರು ಅಡಿಕೆ ತೋಟ ಗದ್ದೆ ಇತರೆ ಇದು ಇರಬಹುದು. ಆದ್ರೆ ಯಾವುದೇ ಬೇರೆ ತರದ ಉದ್ಯೋಗ, ಕೃಷಿ ಬಿಟ್ಟು ಬೇರೆ ತರದ ಯಾವುದೇ ಉದ್ಯೋಗ ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಕೃಷಿಗೆ ಪೂರಕವಾದ ಅಥವಾ ಅರಣ್ಯಕ್ಕೆ ಪೂರಕವಾದ ಕೆಲವು ಇಲ್ಲಿ ಉದ್ದಿಮೆಗಳು ಬರಬೇಕಾಗಿತ್ತು. ಈಗ ಇತ್ತೀಚೆಗೆ ಈ ಹೋಮ್ ಸ್ಟೇಗಳಂತದ್ದು ಚಿಕ್ಕ ಪುಟ್ಟದ್ದು ಅದು ಮಾಡ್ತಾ ಇದ್ದಾರೆ. ಅದು ಇನ್ನೂ ಪರಿಪೂರ್ಣವಾಗಿ ಸಕ್ಸಸ್ ಆಗಲಿಲ್ಲ. ಮತ್ತೆ ಮೂಲಭೂತ ಸೌಕರ್ಯ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು. ಮತ್ತೆ ಇಲ್ಲಿಂದ ನಮ್ಮಂತವರಿಗೆ ಇದೇ ಊರು ಬಿಟ್ಟು ಹೋಗ್ಲಿಕ್ಕೆ ಬೇರೆ ಕಡೆ ಹೋಗ್ಲಿಕ್ಕೂ ಮನಸ್ಸು ಇಲ್ಲ. ಈಗ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ವ್ಯವಹಾರವನ್ನು ಮಾಡುವುದಕ್ಕೆ ಈಗ ಪೇಟೆ ಪಟ್ಟಣ ಹತ್ತಿರದಲ್ಲಿ ಇದೆಯೋ ಅಥವಾ ಸಾಕಷ್ಟು ದೂರವನ್ನು ಕ್ರಮಿಸಬೇಕಾಗ್ತದೆ ಹೇಗೆ? ಇಲ್ಲ, ಸುತ್ತಮುತ್ತಲು ಒಂದು ನಮ್ಮ ತಾಲೂಕಾ ಕೇಂದ್ರಕ್ಕೆ ಹೋಗ್ಬೇಕು ಅಂದ್ರೆ ಒಂದು 28-30 ಕಿಲೋಮೀಟರ್ ಹೋಗ್ಬೇಕು ಜೋಯ್ಡಾದಲ್ಲಿ. ಅಲ್ಲಿ ವ್ಯವಹಾರದ ನಮ್ಮ ಪೇಪರ್ ಕಾಗದ ಪತ್ರದ ವ್ಯವಹಾರಗಳನ್ನು ಮಾಡಿಕೊಂಡು ಬರ್ಲಿಕ್ಕೆ ಆಗ್ತದೆ. ಅದು ಮತ್ತೆ ಸರ್ವರ್ ಇಂದು ಟವರ್ ಇಂದು ಅದರದ್ದು ಇದರದ್ದು ಸಮಸ್ಯೆ ಒಂದ್ ದಿವಸ ಹೋದ್ರೆ ಮುಗಿಯೋದಿಲ್ಲ. ಇನ್ನು ಅಡಿಕೆ ಮತ್ತೆ ನಾವ್ ಏನ್ ಬೆಳಿತೇವೆ ಆ ಬೆಳೆಗಳಿಗೆಲ್ಲ ಮಾರ್ಕೆಟು ಶಿರ್ಸಿ ಅಲ್ಲಾಪುರನೇ. ಈ ವಾಣಿಜ್ಯ ಅದು ಏನೋ ಮನೆಗೆ ತರಬೇಕು ಇದು ಮಾಡ್ಬೇಕು ಅಂತ ಹೇಳಿದ್ರೆ ದಾಂಡೇಲಿ ಅಥವಾ ಹುಬ್ಳಿ ಹೋಗ್ಬಹುದು. ಎಲ್ಲ ಒಂದೇ ಸಮಾನಾಂತರ ದೂರದಲ್ಲೇ ಇದೆ. ಇಲ್ಲಿ ಸುತ್ತಮುತ್ತಲು ಹೋಗ್ಬೇಕು ಅಂದ್ರೆ ಒಂದು 100-120 ಕಿಲೋಮೀಟರ್ ದೂರನೇ ಕ್ರಮಿಸಬೇಕು. ಅದು ಸಮೀಪ ಹತ್ತಿರ ಯಾವುದು ಅಂತ ವ್ಯವಸ್ಥೆ ಇಲ್ಲ. ಅನಂತ ರಾಮಕೃಷ್ಣ ಭಟ್ ಅವರೇ, ನೀವು ಮೂಲತಃ ಅಡಿಕೆ ಕೃಷಿಕರು, ಜೊತೆಗೆ ಒಂದಷ್ಟು ಹಣ್ಣಿನ ಗಿಡಗಳನ್ನು ಕೂಡ ಹಾಕೊಂಡಿದ್ರಿ, ಅದರಲ್ಲೂ ವಿಶೇಷವಾಗಿ ಈ ಮುರುಗಲು ಅಥವಾ ಪುನರ್ಪುಳಿ ಎನ್ನುವಂತಹದ್ದು, ಇದರ ಒಂದು ಮಹತ್ವ ಏನು? ಇದು ಕೃಷಿಯ ಜೊತೆ ಜೊತೆಗೆ ಹೇಗೆ ಬೆಳಿಬಹುದು ಇದನ್ನ? ಇದನ್ನ ಕೃಷಿ ಜೊತೆಗೆ ಒಂದು ಉಪಬೆಳೆಯಾಗಿ ಬೆಳೆಯುವಂತದ್ದು. ಇದರಲ್ಲಿ ಬಹಳ ಔಷಧಿಯುಕ್ತ ಗುಣಗಳಿದೆ. ಮತ್ತೆ ಇದರಿಂದ ಒಂದು ನಾವು ಸಣ್ಣ ಚಿಕ್ಕ ಉದ್ದಿಮೆಯನ್ನು ತಯಾರು ಮಾಡ್ಲಿಕ್ಕೆ ಆಗುವಂತ ವಾತಾವರಣ ಇದೆ. ಆದ್ರೆ ಜನರಲ್ಲಿ ಅದರ ಕಲ್ಪನೆ ಬರಬೇಕು. ಈ ಇದರಲ್ಲಿ ಹಿತ್ತಲು ಗಿಡ ಮದ್ದಲ್ಲ ಅಂತ ಹೇಳಿದಾಗೆ ನಾವು ಬೆಳೀತಾ ಇರೋದು ಅಥವಾ ನಮ್ಮ ತೋಟದಲ್ಲಿ ಇರೋದು ತನ್ನಷ್ಟಕ್ಕೆ ತಾನು ಪ್ರಕೃತಿ ದತ್ತವಾಗಿ ಬೆಳೆದಿದ್ದು, ಅದಕ್ಕೇನು ಗೊಬ್ಬರ ಹಾಕೋದಿಲ್ಲ, ನೀರು ಹಾಕೋದಿಲ್ಲ, ಏನು ಮಾಡ್ತಾ ಇಲ್ಲ. ಆದ್ರೆ ಅದು ತನ್ನಷ್ಟಕ್ಕೆ ಬೆಳೀತಾ ಇದೆ. ಅದರಲ್ಲಿ ಬಹಳ ಔಷಧಿಯುಕ್ತ ಗುಣಗಳಿದೆ. ಅದನ್ನ ಹೆಚ್ಚಿಗೆ ರೀತಿ ಅದನ್ನ ಬಳಸ್ಲಿಕ್ಕೆ ಆಗ್ತದೆ ಅಂತ ನನ್ನ ಅನಿಸಿಕೆ. ನೀವು ಎಷ್ಟು ಗಿಡವನ್ನು ಹಾಕೊಂಡಿದ್ರಿ? ನಮ್ದು ಸದ್ಯ ಒಂದು 7-8 ಗಿಡ ಇದೆ. ನಾವು ಮೊದಲು ಕಟ್ ಮಾಡಿ ಇದು ಮಾಡಿ ಸಂಸ್ಕರಣ ಮಾಡಿ ಮಾರಾಟ ಮಾಡ್ತಿದ್ವಿ. ಇತ್ತೀಚೆಗೆ ಈ ಮಂಗನ ಹಾವಳಿಯಿಂದ ಅದನ್ನ ಇಟ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಒಟ್ಟು ನಾಯಿ ಸಾಕಿದ್ದೇವೆ ಬೆದರ್ಸ್ಲಿಕ್ಕೆ, ಮತ್ತೆ ಅದು ಮನೆ ಬಳಕೆಗಷ್ಟು ನಾವು ಯೂಸ್ ಮಾಡ್ಕೊಳ್ತೇವೆ. ಇನ್ನು ನಮ್ಮ ನೆಂಟರಿಷ್ಟರಿಗೆ ಸ್ವಲ್ಪ ರೆಡಿ ಮಾಡಿ ಒಣಗಿಸಿ ಕೊಡ್ತೇವೆ. ಆತರ ಇದೆ. ಆಮೇಲೆ ಈಗ ಇನ್ನೊಂದು ಬಟರ್ ಫ್ರೂಟ್ ಎನ್ನುವಂತಹದ್ದು, ಇದರ ಒಂದು ವಿಶೇಷತೆ ಏನು? ಬಟರ್ ಫ್ರೂಟ್ ಅಂತ ಹೇಳಿದ್ರೆ ಅದು ಒಳ್ಳೆ ಆರೋಗ್ಯಕರ ಪೇಯ. ಅದು ಮಿಲ್ಕ್ ಶೇಕ್ ಮಾಡ್ತಾರೆ, ಮತ್ತೆ ಅದನ್ನ ಜ್ಯೂಸ್ ಮಾಡ್ತಾರೆ. ಬೆಣ್ಣೆಹಣ್ಣು ಅಂತ ಕರಿತೇವೆ. ಅದು ಒಳ್ಳೆ ಮಾರ್ಕೆಟ್ ಇದೆ. ಅದಕ್ಕೆ ಈ ಬೆಂಗಳೂರು ಗೋವಾದಂತ ಸಿಟಿಗಳಲ್ಲಿ ಒಂದು ಗ್ಲಾಸ್ ಒಂದು ಬಟರ್ ಫ್ರೂಟ್ ಜ್ಯೂಸ್ ತಗೊಳ್ಬೇಕು ಅಂದ್ರೆ 150-200 ರೂಪಾಯಿ ಇದೆ ಅಂತ ಕೇಳಿದ್ದೇನೆ. ನಮ್ಮಲ್ಲಿ ಅದಕ್ಕೆ ಉತ್ತಮ ಮಾರ್ಕೆಟ್ ಇಲ್ಲ. ಇತ್ತೀಚೆಗೆ ಯಲ್ಲಾಪುರದ TSS ನವರು ಸ್ವಲ್ಪ ಸ್ವಲ್ಪ ತಗೊಳ್ತಾ ಇದ್ದಾರೆ. ನಮ್ದೊಂದು ಆಗ್ಲೇ ಒಂದು 5-6 ಗಿಡ ಇದೆ. ಒಂದು 500-1,000 ಕಾಯಿ ಹೊಸದಾಗಿ ಒಂದು 3-4 ವರ್ಷದಿಂದ ಆಗಿದೆ. ಒಳ್ಳೆ ಇಳುವರಿ ಇದೆ, ಚೆನ್ನಾಗಿದೆ. ಈ ವಾತಾವರಣಕ್ಕೆ ಹೊಂದ್ಕೊಳ್ತದೆ ಅದು. ಎಲ್ಲರೂ ಮಾಡಬಹುದು ಅದನ್ನ. ಅದರಿಂದ ಅಂತ ದೊಡ್ಡ ಅದಕ್ಕೇನು ಖರ್ಚಿಲ್ಲ. ಅದಕ್ಕೆ ಔಷಧಿ ಸಿಂಪಡಣೆ ಮಾಡಬೇಕು, ಇದು ಮಾಡಬೇಕು ಅಂತೇಳಿ ಏನು ಗೊಬ್ಬರ ಕೊಡಬೇಕು, ನೀರು ಕೊಡಬೇಕು, ಅದು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕೊಡಲೇಬೇಕು. ಒಳ್ಳೆ ಆದಾಯ ಇದೆ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡು ಹೋದ್ರೆ. ಸ್ವಲ್ಪ ಕಾಡು ಪ್ರಾಣಿಯನ್ನ ನಾವು ಇದು ಮಾಡ್ಕೊಳ್ಬೇಕು, ಕಾಯ್ಕೊಳ್ಬೇಕು. ಈಗ ಮಳೆಗಾಲದಲ್ಲೆಲ್ಲ ಕಾಯಿ ಉದುರುವಂತ ಸಮಸ್ಯೆ ಎಲ್ಲ ಬರೋದಿಲ್ವಾ? ಇಲ್ಲ, ಇವತ್ತಿನವರೆಗೂ ಇಷ್ಟು ಮಳೆ ಆಯ್ತು. ಇವತ್ತು ಈ ವರ್ಷ May 17 ಮಳೆ ಸ್ಟಾರ್ಟ್ ಆಗಿದೆ. ಇವತ್ತು ಈಗ ನಮ್ಮ ಮನೇಲಿ ಬಂದ್ರೆ ಗಿಡಕ್ಕೆ ಒಂದು 500 ಕಾಯಿ ಆದ್ರೂ ಇದೆ. ನಾವು ಜಾಸ್ತಿ ಅಂದ್ರೆ ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಸುತ್ತಮುತ್ತಲ ನೆಂಟರಿಗೆ ನಮ್ಮ ಇವರಿಗೆ ಕೊಡ್ತೇವೆ, ನಮ್ಮ ಕೇರಿಲಿ ಇವರಿಗೆಲ್ಲ ಕೊಡ್ತೇವೆ. ಇನ್ನು ಉಳಿದಿದ್ದು ಯಾವತ್ತಾದ್ರೂ ಮಾರ್ಕೆಟಿಗೆ ಹೋಗುವಾಗ, ಹೋಗೋ ಕೆಲಸ ಇದ್ದಾಗ ಅಲ್ಲಿ ನಮ್ಮ TSS ಸೂಪರ್ ಮಾರ್ಕೆಟ್ ಅಲ್ಲಿ ಕೊಡ್ತೇವೆ. ಒಂದು 80-85 ರೂಪಾಯಿ ರೇಟ್ ಇದೆ ಈಗ KG. ಅದ್ರ ಹಣ್ಣನ್ನು ನೇರವಾಗಿ ಖಾದ್ಯವಾಗಿ ತಗೊಳ್ಳುವಂತಹದ್ದು ಅಥವಾ ಅದನ್ನ ಸಂಸ್ಕರಣೆ ಮಾಡ್ಲಿಕ್ಕೆ ಏನಾದ್ರೂ ಅವಕಾಶ ಉಂಟಾ? ಇಲ್ಲ, ಸಂಸ್ಕರಣೆ ಏನಿಲ್ಲ. ಅದು ಕಟ್ ಮಾಡಿ ಒಳಗಡೆ ಬೀಜ ತೆಗೆದು ಮಿಲ್ಕ್ ಶೇಕ್ ಮಾಡ್ತಾರೆ, ಜ್ಯೂಸ್ ಮಾಡ್ತಾರೆ. ಒಂದು ಆರೋಗ್ಯಕರ, ಹೌದು, ಫ್ರೆಶ್ ಆಗಿ ಉಪಯೋಗಿಸುವಂತದ್ದು. ಸಂಸ್ಕರಣ ಮಾಡ್ಕೊಂಡು ತಗೊಂಡು ಹೋಗುವಂತದ್ದು ಏನು ಇಲ್ಲ ಅದರಲ್ಲಿ. ಅದರಲ್ಲಿ ಕೆಳಗಡೆ ಬಿದ್ರು ಮಾತ್ರ ಹಾಳಾಗಿರ್ತದೆ. ಅಂತ ಹಣ್ಣುಗಳನ್ನು ಬಿಟ್ಟು ಒಳ್ಳೆ ಹಣ್ಣುಗಳನ್ನ ನಾವು ಆಯ್ಕೆ ಮಾಡಿ, ಅದು ಗೊತ್ತಾಗ್ತದೆ ಹಣ್ಣಾಗಿದ್ ನಮ್ಗೆ. ಕಲರ್ ಗ್ರೀನ್ ಕಲರ್ ಇದ್ರು ಹಣ್ಣಾಗಿದೆ ಅಂತ ಗೊತ್ತಾಗ್ತದೆ. ಅದು ಜಾಸ್ತಿ ಮೆತ್ತಗಾದ್ರೆ ಹಾಳಾಗಿದೆ ಅಂತ. ಸ್ವಲ್ಪ ಗಟ್ಟಿ ಇರ್ತದೆ ಅದು ಕಲರು ಹಣ್ಣು. ಆದ್ರೆ ಗಟ್ಟಿ ಇದ್ದಾಗಲೇ ಯೂಸ್ ಮಾಡ್ಬೇಕು ಅದನ್ನು ಉಪಯೋಗ. ವರ್ಷಕ್ಕೆ ಒಂದೇ ಫಸಲು ಕೊಡುವಂತದ್ದು ಅಥವಾ ಎರಡು ಸಿಗ್ತದ? ಇಲ್ಲ, ಒಂದು ಫಸಲು. ಆದ್ರೆ ಈ ವಾತಾವರಣಕ್ಕೆ ಈಗ ಸೌತ್ ಕೇಂದ್ರ ಮತ್ತೆ ಈ ಘಟ್ಟದ ಕೆಳಗಿನ ಪ್ರದೇಶಕ್ಕೆ ಹೋದಾಗ ಮಾವಿನಕಾಯಿ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಎಲ್ಲ ಬೆಳೆಗಳು ಒಂದು ಐದಾರು ವರ್ಷದಲ್ಲೇ ಬರ್ತದೆ. ಆದ್ರೆ ಇದು ಹಾಗಲ್ಲ, ಇದು ನಮ್ಮಲ್ಲಿ ಸ್ವಲ್ಪ ಯಾಕೋ ವಾತಾವರಣದ ಇದ್ರಿಂದನೆ ಗೊತ್ತಿಲ್ಲ, ಯಾವ ಗಿಡ ಹಚ್ಚಿದ್ರು ಬರ್ಲಿಕ್ಕೆ ಒಂದು ಆರು ಏಳು ವರ್ಷ ಬೇಕು, ಇಲ್ಲ ಅಡಿಕೆ ಹಚ್ಚಿದ್ರು ಎಂಟರಿಂದ ಒಂಬತ್ತು ವರ್ಷ ಬೇಕು ಫಲ ಕೊಡ್ಲಿಕ್ಕೆ. ಹಂಗಾಗಿ ಸ್ವಲ್ಪ ಕಾಯ್ಬೇಕಾಗ್ತದೆ, ಅವಕಾಶ ಬೇಕು. ಆಮೇಲೆ ಲಿಂಬು ಮತ್ತು ಚಿಕ್ಕು ಗಿಡವನ್ನು ಕೂಡ ನೀವು ಹಾಕೊಂಡಿದ್ರಿ, ಇದರ ಬಗ್ಗೆ ಹೇಳಿ. ಹೌದು, ಲಿಂಬು ಮಾಡಿದ್ದೇವೆ, ಲಿಂಬು ಒಳ್ಳೆ ಇಳುವರಿ ಕೊಡ್ತದೆ. ಆದ್ರೆ ಬೇಸಿಗೆಯಲ್ಲಿ ಒಳ್ಳೆ ರೇಟ್ ಇತ್ತು, ಅದಕ್ಕೆ ದರ ಇತ್ತು. ಬೇಸಿಗೆಯಲ್ಲಿ ಸಿಗ್ತಾ ಇಲ್ಲ, ಅದಕ್ಕೆ ನೀರಿಗೆ ಇದಕ್ಕೆ ಅಥವಾ ಗೊಬ್ಬರದ್ದು ಯಾವುದು ಕೊರತೆ ಇಲ್ಲ. ಈಗ ಮೇ ತಿಂಗಳ ಅಥವಾ ಜೂನ್ ತಿಂಗಳು ಇದರಲ್ಲಿ ಒಳ್ಳೆ ಇಳುವರಿ ಬರ್ತಾ ಇದೆ, ದರ ಇಲ್ಲ. ಈಗ ಎಲ್ಲ ನಮ್ದು ಒಂದು ಸಣ್ಣ ಕಿರಾಣಿ ಅಂಗಡಿ ಇದೆ, ಅದರಲ್ಲಿ ಇಟ್ಟು ಕಡಿಮೆ ದರದಲ್ಲಿ ಮಾರ್ತೇವೆ. ಆದ್ರೆ ಅದಕ್ಕೇನು ಅಷ್ಟು ದೊಡ್ಡ ಕೆಲಸ, ಒತ್ತಡದ ಕೆಲಸ ಅಥವಾ ಈ ಟೈಮಿಗೆ ಇದನ್ನೇ ಮಾಡಬೇಕು ಅಂತೇನು ಇಲ್ಲ. ಒಳ್ಳೆ ಬೆಳೆ ಕೊಡ್ತದೆ, ಆದ್ರೆ ಬರ್ತದೆ, ಮನೆ ಯೂಸಿಗೂ ಬರ್ತದೆ. ಮತ್ತೆ ನಾವು ಉಪ್ಪಿನಕಾಯಿ ಮಾಡ್ತೇವೆ, ಉಪ್ಪಿನಕಾಯಿ ಮಾಡಿ ಸ್ವಲ್ಪ ಸ್ವಲ್ಪ ಮಾರಾಟ ಮಾಡ್ತೇವೆ, ಒಳ್ಳೆ ಇದಿದೆ. ಅದರಲ್ಲಿ ಸರಾಸರಿ ಒಂದು ಗಿಡದಿಂದ ಎಷ್ಟು ಲಿಂಬು ಸಿಗಬಹುದು? ನಮ್ಮಲ್ಲಿ ನನ್ನ ಅಂದಾಜು ಸುಮಾರು 1000 to 1200 ಲಿಂಬುಗಂತೂ ಏನು ಕೊರತೆ ಇಲ್ಲ. ಆತರ ಒಳ್ಳೆ ಗಿಡ ಇದೆ, ಫಸಲು ಒಳ್ಳೇದಿದೆ. ಒಂದು ದೊಡ್ಡ ಗಾತ್ರದ ಸಣ್ಣದ ಇಲ್ಲ, ಚಿಕ್ಕದು. ನಾವು ಈಗ ಇದರಲ್ಲೇ ಕೊಯ್ಬಹುದು, ಗಿಡ ಹತ್ತುವಂತದೇನಿಲ್ಲ. ಇದು ಈ ಟೈಪ್ ಬೋನ್ಸೈ ಟೈಪೇ ಇದೆ, ಕೊಯ್ಬಹುದು. ಸ್ವಲ್ಪ ಇದ್ ಮಾಡ್ಕೊಳ್ಬೇಕು, ಗಿಡದ ಬುಡದಲ್ಲಿ ಮುಳ್ಳು ಇದೆಲ್ಲ ಇರ್ತದೆ, ಹಂಗಾಗಿ ಎಚ್ಚರಿಕೆಯಲ್ಲಿ ಕೊಯ್ಬೇಕು. ಚಿಕ್ಕಿನ ಬಗ್ಗೆ, ಚಿಕ್ಕು ಚೆನ್ನಾಗಿ ಬರ್ತದೆ ಇಲ್ಲಿ. ಚಿಕ್ಕು ಯಾವ ಪ್ರದೇಶದಲ್ಲೂ ಬೆಳಿಬಹುದು, ನಮ್ಮಲ್ಲೂ ಚೆನ್ನಾಗಿದೆ, ಫಸಲು ಚೆನ್ನಾಗಿದೆ. ಆದ್ರೆ ಮತ್ತೆ ಮತ್ತೆ ಹೇಳಿದ್ ಹೇಳ್ಬೇಕಾಗ್ತದೆ, ಮಂಗನ ಹಾವಳಿ ತುಂಬಾ ಇದೆ, ಕಾಯ್ಕೊಳ್ಳೋದು ತುಂಬಾ ತೊಂದರೆ ಕೊಡ್ತದೆ. ಹೌದೌದು, ಮೇಣ. ಆದ್ರೂ ಚಿಕ್ಕು ಗಿಡ ಕಾಯ್ಕೊಳ್ಳೋದು ದೊಡ್ಡ ಕಷ್ಟ. ಆದ್ರೆ ಒಂದಷ್ಟು ಮಾಡಿದ್ರೆ ಒಂದು ಉಪಬೆಳೆಯಾಗಿ ಒಂದು ಜೀವನೋಪಾಯಕ್ಕೆ ಒಳ್ಳೆ ಇದಿತ್ತು ಅದರಲ್ಲಿ. ಆದ್ರೆ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಇದೆ, ನಮ್ಗೆ ಬೇರೆ ಯಾವುದೂ ಸಮಸ್ಯೆ ಇಲ್ಲ, ಕಾಡು ಪ್ರಾಣಿದೇ ಹೆಚ್ಚಾಗಿ ಸಮಸ್ಯೆ ಇದೆ. ಈಗ ನೀವು ಕಿರಾಣಿ ಅಂಗಡಿಯನ್ನು ಇಟ್ಕೊಂಡಿದ್ರಿ ಅಂತ ಹೇಳಿದ್ರಿ, ನಿಮ್ಮ ಉತ್ಪನ್ನವನ್ನು ನೀವು ಕಿರಾಣಿ ಅಂಗಡಿಯಲ್ಲಿ ಮಾರಾಟ ಮಾಡ್ತಿದ್ರಿ. ಇಲ್ಲದೆ ಹೋದ್ರೆ ರೈತರಿಗೆಲ್ಲ ಅವಕಾಶ ಎಲ್ಲಿದೆ, ಎಲ್ಲಿ ಮಾರಾಟ ಮಾಡಬಹುದು ಈ ಹಣ್ಣುಗಳನ್ನ? ಇಲ್ಲ, ಕಿರಾಣಿ ಅಂಗಡಿಯಲ್ಲಿ ನಾವೊಂದು ವಿಶೇಷವಾಗಿ ಇದು ಮಾಡ್ಕೊಂಡಿದ್ದೇವೆ. ಈಗ ಯಾವುದೇ ತರಕಾರಿ ಬೆಳಿಬಹುದು ರೈತರು ಮನೆಯಲ್ಲಿ ಇದು ಮಾಡಿ, ನಮ್ದೊಂದೇ ಅಲ್ಲ, ಈಗ ಬೇರೆಯವ್ರದ್ದು. ನಾವು ಯಾವುದೇ ಮಾರ್ಜಿನ್ ಇಟ್ಕೊಳ್ಳದೆಯ ಯಾರಾದ್ರೂ ನಮ್ಮ ಸುತ್ತಮುತ್ತಲು ಯಾವ್ದಾದ್ರು ಒಂದು ಹಣ್ಣು ಅಥವಾ ತರಕಾರಿ ಅಥವಾ ಲಿಂಬೆ ಹಣ್ಣು ಅಥವಾ ಹಲಸಿನ ಹಣ್ಣು ಯಾವ್ದಾದ್ರು ತಂದು ಕೊಟ್ರೆ ನಾವ್ ಏನ್ ಮಾಡಿದ್ದೇವೆ ಅಂದ್ರೆ ಮಾರ್ಜಿನ್ ಇಟ್ಕೊಳ್ಳದೆ ಅವ್ರಿಗೆ ನೇರವಾಗಿ ಗ್ರಾಹಕರಿಗೆ ಯಾವ ರೇಟಿಗೆ ಮಾಡ್ಬೇಕು ಅಂತ ಇವ್ರ ಹತ್ರ ಮಾತಾಡ್ಕೊಂಡು ಆ ರೇಟಿಗೆ ಮಾರಾಟ ಮಾಡಿ ಆ ದುಡ್ಡನ್ನು ಪ್ರಾಮಾಣಿಕವಾಗಿ ಮುಟ್ಸುವ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಅದು ಬಿಟ್ರೆ ದಾಂಡೇಲಿ ಅಂತ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ಬೇಕು, ಅವ್ರು ಬೆಳಗಿಂದ ಸಾಯಂಕಾಲದವರೆಗೆ ಮಾರ್ಕೆಟ್ ಅಲ್ಲಿ ಕುತ್ಕೊಂಡು ಮಾರಾಟ ಮಾಡ್ಬೇಕು. ಅದು ಬಿಟ್ರೆ ಬೇರೆ ತರದ ಯಾವುದೇ ವ್ಯವಸ್ಥೆ ಇಲ್ಲ ಇಲ್ಲಿ. ಈಗ ಸ್ಥಳೀಯರಲ್ಲದೆ ಹೊರಗಿನ ಬೇರೆ ಜನರು ಕೂಡ ಇಲ್ಲಿಗೆ ಬರ್ತಾರೆ, ಪ್ರವಾಸಿಗರು ಅಂತ ಬರ್ತಾರೆ? ಪ್ರವಾಸಿಗರು ಬರ್ತಾರೆ, ಯಾಕಂದ್ರೆ ಇಲ್ಲಿ ಸಿಂತೇರಿ ರಾಕ್ಸ್ ಇದೆ, ಉಳುವಿ ಇದೆ, ಮತ್ತೆ ಇಲ್ಲಿ ಕಂಚಿಕಲ್ ಗುಡ್ಡ ಅಂತ ಇದೆ, ಮತ್ತೆ ಇಲ್ಲಿ ಶಿವಪುರದ ರಸ್ತೆ ಇತ್ತು, ಅದು ಕುಸಿದೋಗಿದೆ. ಲೋಕೋಪಯೋಗಿ ಇಲಾಖೆದೇ ರಸ್ತೆ ಅದು, ಅರಣ್ಯ ಇಲಾಖೆಯವರ ಸಮಸ್ಯೆ ಕುಸಿದೋಗಿದೆ. ಯಾಕಂದ್ರೆ ಇಲ್ಲಿ ನಮ್ಗೆ ಮಾರ್ಕೆಟಿಗೆ ಹೋಗ್ಲಿಕ್ಕೆ ಅಥವಾ ಒಂದು ಟೂ ವೀಲರ್ ತಗೊಂಡೋಗ್ಲಿಕ್ಕೆ ಯಲ್ಲಾಪುರಕ್ಕೆ ಎಲ್ಲ ವ್ಯವಹಾರಕ್ಕೆ ಯಲ್ಲಾಪುರಕ್ಕೆ ಹೋಗ್ಬೇಕು. ಆದ್ರೆ ಈ ರಸ್ತೆ ಕುಸಿದೋಗಿದ್ರಿಂದ ಅದಕ್ಕೆ ಮಾರ್ಕೆಟಿಗೆ ಹೋಗ್ಬೇಕು ಅಂದ್ರೆ ಬಹಳ ಸುತ್ತಾಕಿ ಹೋಗ್ಬೇಕು. ಪ್ರವಾಸಿಗರು ಬರ್ತಾರೆ, ಆದ್ರೆ ಮೊದಲಿನ ರೀತಿಯಲ್ಲಿ ಬರ್ಲಿಕ್ಕೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇದೆ. ಸಾಯಂಕಾಲ 6 ಗಂಟೆ ಒಳಗೆ ಅವರು ವಾಪಸ್ ಹೋಗ್ಬೇಕು ಇಲ್ಲಿಂದ, ಇಲ್ಲಾದ್ರೆ ವಸತಿ ಮಾಡೋದಾದ್ರೆ ಅವರು ಅವ್ರ ವಿಳಾಸನ ಇದು ಕೊಟ್ಟು ಅಲ್ಲಿ ಮಾಹಿತಿ ಕೊಟ್ಟು ಬರ್ಬೇಕು ಅರಣ್ಯ ಇಲಾಖೆಗೆ. ಆತರ ರೆಸ್ಟ್ರಿಕ್ಷನ್ ಇದೆ ಈಗ, ಮೊದಲಿನ ತರ ಇಲ್ಲ ಈಗ. ಅಂದ್ರೆ ಈಗ ಪರಿಸರ ಪೂರಕವಾಗಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವುದಕ್ಕೂ ಕೂಡ ಅವಕಾಶ ಇದೆ. ಪರಿಸರ ಪೂರಕವಾಗಿ ಮಾಡಬಹುದು, ಆದ್ರೆ ಇತ್ತೀಚೆಗೆ ಈಗ ಮಡಿಕೇರಿ ಆ ಕಡೆ ಭೂಕುಸಿತ ಇದು ಎಲ್ಲ ಆದಾಗಿಂದ ಈ ನಮ್ಮ ಜೋಡ ತಾಲೂಕಿನಲ್ಲಿ ರೆಸಾರ್ಟ್ ಮತ್ತೊಂದು ಹೋಮ್ ಸ್ಟೇ ಇವೆಲ್ಲ ಇಲ್ಲಿ ಸ್ಥಳೀಯ ಜನರು ಜಮೀನು ತಗೊಂಡು ಲೀಸಿಗೆ ತಗೊಂಡು ಮತ್ತೇನೋ ಮಾಡಿಕೊಂಡು ಅವರು ಬಂದು ಇಲ್ಲಿ ಆಕ್ರಮಣ ಮಾಡಿದ್ದಾರೆ. ಈ ಸ್ಥಳೀಯ ಜನರು ಬೇರೆ ಕಡೆಗೆಲ್ಲೋ ಒಂದು ಇದು ಮಾಡಿಕೊಂಡು ಅವ್ರಿಗೆ ಜಮೀನು ಬಿಟ್ಕೊಟ್ಟು ಇದು ಮಾಡ್ಕೊಂಡಿದ್ದಾರೆ. ಆದರೆ ಸ್ಥಳೀಯರೇ ಅದನ್ನು ಮಾಡಿದರೆ ಇನ್ನೂ ಹೆಚ್ಚಿನ ಒಂದು ಸಾಂಪ್ರದಾಯಿಕ ನಮ್ಮ ಈ ಪರಿಸರದ ಸಾಂಪ್ರದಾಯಿಕ ಕೆಲವು ಇದನ್ನೆಲ್ಲ ಅವರಿಗೆ ಪರಿಚಯ ಮಾಡ್ಬೋದು. ಆತರ ಒಂದು ಊರವರೇ ಮಾಡಬೇಕು ಅಂತೇಳಿ ಪೂರಕವಾಗಿ ಇದೆ, ಇಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ, ಮಾಡಬೇಕು. ಕೃಷಿಗೆ ಪೂರಕವಾಗಿ ನೀವು ಹೈನುಗಾರಿಕೆ ಅಥವಾ ಹಸು ಸಾಕಣೆಯನ್ನು ಕೂಡ ಮಾಡ್ತಾ ಇದ್ದೀರಿ, ಇದರ ಒಂದು ಸುಖ ದುಃಖವನ್ನು ಹೇಳಿ. ಇತ್ತೀಚೆಗೆ ಈಗ ದನ ಮನೆಗೆ ಎಷ್ಟು ಬೇಕೋ ಅಷ್ಟನ್ನೇ ಸಾಕ್ತಾ ಇದ್ದಾರೆ. ಈಗ ಇಲ್ಲಿ ಸಮೀಪದಲ್ಲಿ ಹಾಲು ಮಾರಾಟ ಮಾಡಲಿಕ್ಕೆ ಡೇರಿ ಇಲ್ಲ, ದೊಡ್ಡ ನಗರ ಇಲ್ಲ, ಇಲ್ಲಿ ಹಾಲು ತಗೊಂಡೋಗಿ ಮಾರಾಟ ಮಾಡಬಹುದು ಅಂತ ಹೇಳಿದ್ರೆ ಯಾವುದೇ ನಗರ ಇಲ್ಲ, ದಾಂಡೇಲಿಗೆ ಹೋಗ್ಬೇಕು. 38-40 ಕಿಲೋಮೀಟರ್ ದಾಂಡೇಲಿಗೆ ಹೋಗ್ಬೇಕು. ಆದ್ರೆ ಮನೆಗೆ ಎಷ್ಟು ಬೇಕು ಅಷ್ಟನ್ನೇ ಬಳಕೆ ಮಾಡ್ಕೊಳ್ಳಿಕ್ಕೆ ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಮತ್ತೆ ಹೈನುಗಾರಿಕೆಯಿಂದ ನಾವು ಸಾವಯವ ಗೊಬ್ಬರವನ್ನು ಮಾಡ್ತೀವಿ. ಆದ್ರೆ ಈಗ ಹೈನುಗಾರಿಕೆ ಮಾಡೋದು ಕಷ್ಟ ಆಗಿದೆ, ಯಾಕಂದ್ರೆ ಎಲ್ಲರೂ ಈಗ ಹೊಲ ಜಮೀನು ಎಲ್ಲ ಈ ಒಂದು ಸರ್ಕಾರದ ಇದರಲ್ಲಿ 15 ಲಕ್ಷ ಪರಿಹಾರ ತಗೊಂಡು ಇಲ್ಲಿಂದ ಬಿಟ್ಟು ಹೋಗ್ಲಿಕ್ಕೆ ನೋಡ್ತಾ ಇದ್ದಾರೆ. ಆ ಅರಣ್ಯ ಇಲಾಖೆ ಅಭಯಾರಣ್ಯದ ವ್ಯಾಪ್ತಿಯಿಂದ ಹೊರಗಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಭತ್ತ ಬೆಳೆಯವರು ಕಡಿಮೆ ಆಗಿ ಮೇವಿನ ಕೊರತೆ ಆಗ್ತಾ ಇದೆ. ಆದ್ರೂ ನಾವು ಒಂದು ಹಿರಿಯವರು ಮಾಡ್ಕೊಂಡು ಬಂದಿದ್ದು ಒಂದು ಸಂಪ್ರದಾಯ ಅಥವಾ ಅದನ್ನು ನಾವು ಬಿಡಬಾರ್ದು. ಕೃಷಿ ಜೊತೆಗೆ ಪೂರಕವಾಗಿ ಅದಕ್ಕೆ ಹೈನುಗಾರಿಕೆ ಬೇಕು ಅಂತೇಳಿ ನಾವು ಅದನ್ನ ಬಹಳ ಕಷ್ಟದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ಇಲ್ಲಿ ಇದರದ್ದು ಪಶುಸಂಗೋಪನೆ ಇಲಾಖೆಯ ಒಂದು ಸದ್ಯ ನಮ್ಗೆ ಹತ್ತಿರದಲ್ಲಿ ಒಂದು ಇರ್ಬೇಕು ಅಂತ ಹೇಳಿದ್ರೆ ಜೋಡಕ್ಕೆ ಹೋಗ್ಬೇಕು. ಇಲ್ಲಿ ಸಮೀಪದಲ್ಲಿ ಆ ತರದ ಹೌದು ಪಶು ವೈದ್ಯರು ಇಲ್ಲ, ಇಲ್ಲಿ ಒಬ್ಬರು ಅಸಿಸ್ಟೆಂಟ್ ಇದ್ದಾರೆ, ಅವರು ಎಲ್ಲ ವೇಳೆಯಲ್ಲಿ ಸಿಗುವುದಿಲ್ಲ. ಅದು ಕಷ್ಟ ಆಗಿದೆ ಈಗ ಇತ್ತೀಚೆಗೆ. ಮತ್ತೆ ಹುಲಿ ಹೊರಗಡೆ ಕಾಡಿಗೆ ಬಿಟ್ರೆ ಹುಲಿ ಹಿಡ್ಕೊಂಡು ಹೋಗ್ಬೋದು ಅಂದ್ರೆ ಕೊಟ್ಟಿಗೆಗೆ ದನ ಬಂದ ಮೇಲೆ ನಮ್ಗೆ ಇದು ಬಂದಿದೆ ಅಂತೇಳಿ ಬಿಟ್ರೆ ನಾವು ಅದನ್ನ ಇದು ಮಾಡ್ಕೊಂಡೇ ಬಿಡ್ಬೇಕಾಗ್ತದೆ. ವಿಶ್ವಾಸ ಇಡ್ಲಿಕ್ಕೆ ಆಗುದಿಲ್ಲ ಈಗ ಆ ತರ ಆಗಿದೆ. ಅಂದ್ರೆ ಈಗ ಹಾಲಿನ ಉತ್ಪಾದನೆ ಆದ್ರೂ ಕೂಡ ಮಾರಾಟಕ್ಕೆ ವ್ಯವಸ್ಥೆ ಇಲ್ಲ? ಇಲ್ಲ ಇಲ್ಲ, ಹಾಲಿನ ಉತ್ಪಾದನೆ ಯಾವುದೇ ರೀತಿಲೂ ಇಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಇಲ್ಲ. ಸಾಮಾನ್ಯವಾಗಿ ಎಲ್ಲರ ಮನೇಲೂ ಮೊದ್ಲಿತ್ತು, 100ಕ್ಕೆ 100 ಮನೇಲೂ ದನ ಸಾಕೊಂಡಿದ್ರು. ಆದ್ರೆ ಇತ್ತೀಚೆಗೆ ಮನೆಯಲ್ಲಿ ಎಲ್ಲ ನಗರಕ್ಕೆ ಸಣ್ಣ ಮಕ್ಕಳೆಲ್ಲ ಓದ್ಕೊಂಡು ವಲಸೆ ಹೋಗ್ತಾ ಇದ್ದಾರೆ. ಊರು ಒಂಥರ ವೃದ್ಧಾಶ್ರಮ ಆಗ್ತಾ ಇದೆ. ಎಲ್ಲೋ ಸ್ವಲ್ಪ ಮನೆ ಇರಬೇಕು, ನಮ್ಮ ಪೂಜೆ ದೇವರು ನಮ್ಮ ತೋಟ ಇರಬೇಕು ಅಂತೇಳಿ ಎಷ್ಟು ಕೆಲವು ಜನ ಮಾತ್ರ ಹೊರಗಡೆ ಹೋದವರು ಊರಿಗೆ ಬಂದಿದ್ದಾರೆ. ಬಿಟ್ರೆ ಈಗ ಹಳ್ಳಿ ಒಂಥರ ವೃದ್ಧಾಶ್ರಮ ಆಗ್ತಾ ಇದೆ. ಮತ್ತೆ ಹೈನುಗಾರಿಕೆನು ಕಡಿಮೆ ಮಾಡ್ತಾ ಇದ್ದಾರೆ. ಮತ್ತೆ ಅದರಿಂದ ಈಗ ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಜಾಸ್ತಿ ಇದ್ದಾಗ. ಅದಕ್ಕೆ ತುಪ್ಪ ಮಾಡಿ ಮಾರ್ಕೆಟಿಗೆ ಹೋಗಿ ತುಪ್ಪ ತಗೊಂಡೋಗಿ ಮಾರಾಟ ಮಾಡೋದು. ತುಪ್ಪ ಅಂದ್ರೆ ಸ್ವಲ್ಪ ದೀರ್ಘಕಾಲ ಇಟ್ಕೊಳ್ಬಹುದು, ದೀರ್ಘಕಾಲ ಇಟ್ಕೊಳ್ಬಹುದು. ಆತರ ಮಾಡ್ಕೊಂಡು ಏನಾದ್ರೂ ಅದ್ರಲ್ಲಿ ಸಂಪಾದನೆ ಮಾಡ್ಕೊಳ್ಬೇಕು. ಅಂದ್ರೆ ಈಗ ಹಸು ಸಾಕಣೆ ಕಡಿಮೆ ಆದಂತ ಒಂದು ಹಿನ್ನೆಲೆಯಲ್ಲಿ ತೋಟದ ಒಂದು ಫಲವತ್ತತೆಯನ್ನ ಕಾಪಾಡಿಕೊಳ್ಳುವುದು ಹೇಗೆ ಅಂತ ಹೇಳಿ, ಗೊಬ್ಬರವನ್ನು ಹೊರಗಡೆಯಿಂದ ಖರೀದಿ ಮಾಡಿ ತಂದ್ರೆ ಖರ್ಚು ಜಾಸ್ತಿ ಆಗುದಿಲ್ವಾ? ಹೌದು, ಅದು ಮಾಡ್ಕೊಂಡು ಈಗ ನಮ್ಮನೇಲೆ ನಾವು ಮಾಡ್ಕೊಂಡ್ರೆ ಈ ನಾವು ಕಾಡಿನ ದೆರಕು ಮತ್ತೆ ಹಸಿ ಸೊಪ್ಪು ಅದನ್ನ ಗೊಬ್ಬರದ ಗುಂಡಿಗೆ ಹಾಕಿ ಮತ್ತೆ ಮೇಲಿಂದ ಸ್ಲರಿ ಹಾಕಿದಾಗ ಒಂದು ಫಲವತ್ತಾದ ಗೊಬ್ಬರ ರೆಡಿ ಆಗ್ತದೆ. ಆದ್ರೆ ಈಗ ಹೊರಗಡೆಯಿಂದ ತರುವ ಗೊಬ್ಬರ ಇರ್ಬೋದು, ಈ ಸಗಣಿ ಗೊಬ್ಬರನೇ ಇರ್ಬೋದು, ಅದರಲ್ಲಿ ಹಲವಾರು ತ್ಯಾಜ್ಯಗಳು ಪ್ಲಾಸ್ಟಿಕ್ಗಳು ಬಂದು ನಮ್ಮ ಜಮೀನನ್ನೇ ಹಾಳು ಮಾಡ್ತಾ ಇದೆ. ಹಾಗಾಗಿ ಮತ್ತೆ ಇದರದ್ದು ರಾಸಾಯನಿಕ ಗೊಬ್ಬರಗಳು ಮತ್ತೆ ಸಾವಯವ ಗೊಬ್ಬರ ಅಂತೇಳಿ ಚೀಲದಲ್ಲಿ ಬರ್ತದೆ, ಅದು ಯಾವ ಸಾವಯವ ಗೊಬ್ಬರ ಯಾರು ಪರೀಕ್ಷೆ ಮಾಡಿದವರು ಇಲ್ಲ. ಆದ್ರೆ ನಮ್ಮಲ್ಲಿ ಇತ್ತೀಚೆಗೆ ಹೈನುಗಾರಿಕೆ ಮತ್ತೆ ಪಶುಸಂಗೋಪನೆ ಸಾಕಾಣಿಕೆ ಕಡಿಮೆ ಆದಾಗಿಂದ ಗೊಬ್ಬರ ತರುವುದು ಜಾಸ್ತಿ ಆಗಿದೆ. ಈ ವಾಣಿಜ್ಯ ಬೆಳೆಗಳಿಗೆ ಗೊಬ್ಬರ ಕೊಡುವ ಒಂದು ನಿಟ್ಟಿನಲ್ಲಿ ಹೊರಗಡೆಯಿಂದನೇ ಗೊಬ್ಬರ ಜಾಸ್ತಿ ಬರ್ತಾ ಇದೆ. ಆದ್ರೆ ನನ್ನ ಅನಿಸಿಕೆ ಪ್ರಕಾರ ನಾವು ಏನೇ ಕಷ್ಟ ಆದರೂ ಕೊನೆ ಪಕ್ಷ ಒಂದು 2 ಆದರೂ ಹಸುಗಳು ಸಾಕಬೇಕು, ನಮ್ಮನೆ ನಾವೇ ರೆಡಿ ಮಾಡಬೇಕು, ಆ ಗೊಬ್ಬರ ನಾವು ತೋಟಕ್ಕೆ ಹಾಕಬೇಕು ಅಂತೇಳಿ ನಂದೊಂದು ಅಭಿಪ್ರಾಯ. ಈಗ ಕಾಳು ಮೆಣಸು ಆಗ್ಬೋದು ಅಥವಾ ಜಾಯಿಕಾಯಿ ಆಗ್ಬೋದು, ಇಂಥ ಒಂದು ಸಾಂಬಾರ ಪದಾರ್ಥಗಳನ್ನ ಬೆಳೆಯೋದಕ್ಕೆ ಏನಾದ್ರೂ ಅವಕಾಶ ಉಂಟಾ? ಹಾ, ಸಾಂಬಾರ ಪದಾರ್ಥ ಬೆಳಿಬಹುದು, ಜಾಯಿಕಾಯಿ ಬೆಳಿತೇವೆ, ಜಾಯಿಕಾಯಿ ಬೆಳಿತೇವೆ, ಕಾಳು ಮೆಣಸು ಬೆಳಿತೇವೆ, ಒಳ್ಳೆ ಇಳುವರಿ ಇದೆ. ಮತ್ತೆ ಇವತ್ತೇ ಕೊಡಬೇಕು ನಾಳೆನೇ ಕೊಡಬೇಕು ಈ ತರಕಾರಿ ಬೆಳೆದ ತರ ಆತರ ಕಷ್ಟ ಯಾವ್ದ್ರಲ್ಲೂ ಇಲ್ಲ. ಹೊರಗಡೆ ಪ್ರಪಂಚ ನೋಡಿದಾಗ ನಾವು ಎಷ್ಟೋ ಸುಖವಾಗಿದ್ದೇವೆ. ಆದ್ರೆ ಇದಕ್ಕೂ ಮತ್ತೆ ಅದನ್ನೇ ಹೇಳ್ಬೇಕಾಗ್ತದೆ, ಕಾಡು ಪ್ರಾಣಿ ಅವಳಿ ರಾತ್ರಿ ಕಬ್ಬೇಕು ಅಂತ ಹೇಳಿ ಬರ್ತದೆ. ಈ ಜಾಯಿಕಾಯಿ ತಿನ್ಕೊಂಡು ಹೋಗ್ಲಿಕ್ಕೆ ಏನ್ ಮಾಡ್ಲಿಕ್ಕೆ, ಕಾಳು ಮೆಣಸಿಗೆ ಒಂದು ಸಣ್ಣ ಗುಬ್ಬಚ್ಚಿ, ಅದು ಕಾಳು ಮೆಣಸು ಬಿಟ್ಟು ಒಂದು ಸ್ವಲ್ಪ ದಿವಸದಲ್ಲಿ ಒಂದು ತೋಟದಲ್ಲಿ ಹೋದ್ರೆ ಇದೇನು ಫ್ಯಾಕ್ಟ್ರಿ ಚಾಲು ಆಗಿದೆ ಅಂತ ಅನ್ಸ್ಬೇಕು. ಆತರ ಗುಬ್ಬಿಗಳು ಅದು ಕಾಳು ಮೆಣಸು ತಿಂತದೆ, ಅವೆಲ್ಲ ಗಿಳಿ ಬಂದಾಗೆ ಈ ತೋಟ ಹೊಲಕ್ಕೆ ಗಿಳಿ ಬರ್ತಾವಲ್ಲ, ಅದೇ ತರನೇ ಗುಬ್ಬಿಗಳು ಬರ್ತದೆ, ಬಂದು ಸ್ವಲ್ಪ ಹಾಳು ಮಾಡುವ ಇದಿದೆ. ಆದ್ರೆ ಒಂದು ಸ್ವಲ್ಪ ಸಿಗ್ತದೆ, ಆದಾಯ ಸಿಗ್ತದೆ, ಅದಕ್ಕೇನು 100ಕ್ಕೆ 100 ಹೋಗುದಿಲ್ಲ. ಅದರಲ್ಲಿ ಹೆಚ್ಚು ಕಡಿಮೆ ರೈತರಿಗೆ ಸಿಗುದು, ಅದರಲ್ಲಿ 100ರಲ್ಲಿ ಒಂದು 10% 15% ಸಿಗ್ತದೆ. 100ಕ್ಕೆ 100 ಯಾವುದು ಬೆಳೆದಿದ್ದ ಅವನಿಗೆ ಇವತ್ತು ಸಿಗ್ಲಿಕ್ಕಿಲ್ಲ, ಸಿಗುದೂ ಇಲ್ಲ ಎಲ್ಲೂ. ಈಗ ಮಳೆ ಹೆಚ್ಚು ಬರುವಂತಹ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಅಡಿಕೆಯಲ್ಲಿ ಕೊಳೆ ರೋಗದ ಒಂದು ನಿರ್ವಹಣೆ ಕಷ್ಟ ಆಗುದಿಲ್ವಾ? ಕಳೆ ರೋಗದ ನಿರ್ವಹಣೆ ಕಷ್ಟ ಆಗ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ಈಗ ಸದ್ಯ ಬಂದಿದೆ ಮಲ್ಚಿಂಗ್ ಬಂದಿದೆ, ಮತ್ತೆ ರಾಸಾಯನಿಕ ಗೊಬ್ಬರದಕ್ಕಿಂತ ಸಾವಯವ ಗೊಬ್ಬರ ಅಥವಾ ತರೆಗಲ್ಲಗಳನ್ನು ಹಾಕಿ ಗಿಡದ ಬುಡದಲ್ಲಿ ಮಲ್ಚಿಂಗ್ ಮಾಡುವಂತದ್ದು ಅಥವಾ ಕಾಲುವೆಗೆ ಮಲ್ಚಿಂಗ್ ಮಾಡುವಂತದ್ದು, ಮಣ್ಣು ಸವಕಳಿ ಉಂಟಾಗಬಾರದು. ಮತ್ತೆ ಅದಕ್ಕೆ ಕೃಷಿ ಸುಣ್ಣ ಸಿಂಪಡಣೆ ಮಾಡುವಂತದ್ದು, ಯಾಕಂದ್ರೆ ಜವಳಿ ಇದೆ, ಹುಳಿ ಅಂಶ ಇದೆ ಜಮೀನಲ್ಲಿ, ಅದನ್ನ ಕಡಿಮೆ ಮಾಡ್ಕೊಳ್ಬೇಕು. ಮತ್ತೆ ಅದಕ್ಕೆ ಈ ಮೇ ತಿಂಗಳಲ್ಲಿ ಬಯೋಪೈಟ್ ಅಂತೇಳಿ ಈಗ ಬಂದಿದೆ ದ್ರಾವಣ, ಅದನ್ನು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿನ ನಾವು ಈ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಬಹುದು. ಅಂದ್ರೆ ಕೆಲವು ನಮ್ಮಲ್ಲೇ ಇರ್ತದೆ, ನಾವೇ ಮಾಡ್ಕೊಳ್ಳೋ ತೊಂದರೆ ಆಗಿರ್ತದೆ. ನಾವು ಮಳೆಕ್ಕಿಂತ ಪೂರ್ವದಲ್ಲಿ ನಮ್ಮ ತೋಟದ ಬಸವಿಗಾಲೆಗಳನ್ನು ಕ್ಲೀನ್ ಮಾಡ್ಕೊಳ್ಳೋದು, ಮತ್ತೆ ನೀರಿನಿಲ್ಲದೆ ತರ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು, ತೋಟಕ್ಕೆ ಪ್ರತಿ ದಿವಸ ಓಡಾಡ್ತಾ ಇರಬೇಕು. ಆ ಒಂದು ಇದನ್ನು ನಾವು ನಿರಂತರವಾಗಿ ಮಾಡಿದಾಗ ನಾವು ತಡೆಗಟ್ಟಬಹುದು ಒಂದು ಪ್ರಮಾಣದಲ್ಲಿ. ಸ್ವಲ್ಪ ಈ ಮಲ್ಚಿಂಗ್ ಬಗ್ಗೆ ಹೇಳಿ, ನೀವೇನಾದ್ರೂ ಪ್ರಯತ್ನ ಪಟ್ಟಿದ್ದೀರಾ? ನಾವು ಮಲ್ಚಿಂಗ್ ಪ್ರಯತ್ನ ಪಟ್ಟಿಲ್ಲ, ಮಾಡಬೇಕು ಅಂತ ಇದ್ವಿ. ಆದ್ರೆ ಅದಕ್ಕೆ ಮೇಲೆ ಹೊದಿಕೆ ಆಗಿ ದರ್ಕೆಲೆ ಹಾಕಬೇಕಾಗಿತ್ತು. ಈಗ ಬಯಲ್ಸೀಮೆಯಿಂದ ಜನ ಬರ್ತಿದ್ರು, ಅವರು ಈ ಸಲ ಕಡಿಮೆ ಬಂದಿದ್ರು, ಅದು ದರಗೆಲೆ ಹಾಕ್ಲಿಕ್ಕೆ ಆಗ್ಲಿಲ್ಲ. ಈಗ ಗೊಬ್ಬರ ಹಾಕಿ ಅದಕ್ಕೆ ಈಗ ನಾವು ನೋಡಿದ್ದೇವೆ ಈಸಿ ಲೈಫ್ ನಲ್ಲಿ, ಇದರಲ್ಲಿ ಮಲ್ಚಿಂಗ್ ಈ ತರ ಮಾಡಬಹುದು ಅಂತೇಳಿ ಕೆಲವು ಅದೆಲ್ಲ ಮಾಹಿತಿ ತಗೊಂಡಿದ್ದೇವೆ. ಮಾಡಬೇಕು ಅಂತ ಇದೆ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮಾಡಬೇಕು. ಗೊಬ್ಬರ ಹಾಕಿ ಬರುವ ಮಳೆಗಾಲದ ಒಳಗಡೆ ಒಂದ್ ಸ್ವಲ್ಪ ಆದ್ರೂ ಮಲ್ಚಿಂಗ್ ಮಾಡಬೇಕು ಅಂತ ಆಸೆ ಇದೆ. ಮಲ್ಚಿಂಗ್ ಮಾಡೋದ್ರಿಂದ ಏನ್ ಅನುಕೂಲತೆ ಇದೆ? ಇಲ್ಲ, ಮಲ್ಚಿಂಗ್ ಮಾಡೋದ್ರಿಂದ ಭೂಮಿಯ ಸವಕಳಿಯನ್ನ ತಡೆಗಟ್ಟಬಹುದು, ಮತ್ತೆ ಅದರಲ್ಲಿ ಮಣ್ಣು ಫಲವತ್ತತೆ ಕಾಪಾಡ್ಕೊಳ್ಬಹುದು, ಮತ್ತೆ ಮೇಲಿಂದ ಕೊಳೆ ರೋಗ ಬರದಾಗೆ, ಮತ್ತೆ ಎರೆಹುಳ ಅದು ಎಲ್ಲ ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಉತ್ಪತ್ತಿ ಆಗ್ತದೆ. ಮತ್ತೆ ಗೊಬ್ಬರ ಮುಖ್ಯವಾಗಿ ಕೊಚ್ಕೊಂಡು ಹೋಗುದಿಲ್ಲ, ಆ ದೊಡ್ಡ ನೀರು ಗಿಡದಿಂದ ಕೆಳಗೆ ಬಂದಾಗ ಆ ಮಣ್ಣು ಸವಕಳಿ ಭೂ ಸವಕಳಿ ಆಗುದಿಲ್ಲ, ಮತ್ತೆ ನಾವು ಹಾಕಿದ್ದು ಗೊಬ್ಬರ ನಮಗೆ ಅದರಲ್ಲಿ ಸಿಗ್ತದೆ, ಫಲ ಸಿಗ್ತದೆ. ಅದರಿಂದ ಅದು ಒಳ್ಳೆ ಅನುಕೂಲ. ಆದರೆ ಬೇಸಿಗೆಕ್ಕಿಂತ ಮೊದಲೇ ಅದನ್ನು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ತೆಗೆದು ಕ್ಲೀನಾಗಿ ಮಡಚಿ ಮತ್ತೆ ಇಟ್ಕೊಳ್ಬೇಕು, ಅದು 5 ವರ್ಷ ಬಳಕೆ ಮಾಡಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಸರಿ ಖರ್ಚು ಮಾಡಿದ್ರೆ ಒಂದು 4-5 ವರ್ಷಕ್ಕೆ ಅದನ್ನು ಉಪಯೋಗಿಸಕ್ಕೆ, ಒಂದ್ಸಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು 5 ವರ್ಷಕ್ಕೆ ಸಮಸ್ಯೆ ಇಲ್ಲ, ಅದರದ್ದು 5 ವರ್ಷದೊಳಗೆ ಅದರ ರಿಕವರಿ ನಮಗೆ ಬಂದ್ಬಿಡ್ತದೆ. ಅದನ್ನ ಯೂಸ್ ಮಾಡಬೇಕು, ಬಳಕೆ ಮಾಡಬೇಕು. ಸ್ವಲ್ಪ ಮಟ್ಟಿನ ಆಧುನಿಕತೆ ಬೇಕೇ ಬೇಕು. ಈ ಮೊದಲಿನ ತರ ಸೊಪ್ಪೆ ಹಾಕ್ಬೇಕು ಅಥವಾ ದರಕ್ಕೆ ಹಾಕ್ಬೇಕು ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ಜನ ಸಿಗ್ಬೇಕು, ಅದೆಲ್ಲ ಸೀಸನಲ್ ಆಗೋ ಕೆಲಸ. ಈಗ ಮೇ ತಿಂಗಳಲ್ಲಿ ಮಳೆ ಬಂದು ಈ ಸಲ 17ರಿಂದ ಮಳೆ ಸ್ಟಾರ್ಟ್ ಆಗಿದೆ, ಹಾಗಾಗಿ ಮೇಲು ಹೊದಿಕೆ ಮಾಡ್ಲಿಕ್ಕೆ ಆಗದೆ ಇದ್ದ ಪಕ್ಷದಲ್ಲಿ ಈ ಮಲ್ಚಿಂಗ್ ನಾವು ಮಾಡ್ಕೊಳ್ಬಹುದು. ಅಂದ್ರೆ ಅಷ್ಟು ದೊಡ್ಡ ಇದ್ರೆ ಒತ್ತಡದ ಕೆಲಸ ಅಲ್ಲ ಅದು, ಗಿಡ ಹತ್ತಬೇಕು ಇದ್ ಮಾಡ್ಬೇಕು ಅನ್ನುವಂತ ಸಮಸ್ಯೆ ಇಲ್ಲ ಅದರಲ್ಲಿ. ಬಹಳ ಸಂತೋಷ ಅನಂತ ರಾಮಕೃಷ್ಣ ಭಟ್ ಅವರೇ. ಮಿಶ್ರ ಬೆಳೆಯಾಗಿ ಅಡಿಕೆ ತೋಟದ ಜೊತೆ ಜೊತೆಗೆ ನೀವು ಹಣ್ಣಿನ ಗಿಡಗಳನ್ನು ಕೂಡ ನೆಡುವ ಪ್ರಯತ್ನವನ್ನ ಮಾಡಿದ್ರಿ, ಜೊತೆಗೆ ಪಶುಸಂಗೋಪನೆಯನ್ನು ಕೂಡ ಕೃಷಿಗೆ ಪೂರಕವಾಗಿ ಮಾಡಬೇಕು ಎನ್ನುವಂತಹ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡಿದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಸಾವಯವ ಕೃಷಿ ಅನುಭವ ಕುರಿತು ಜೋಯಿಡಾ ಗುಂದದ ಅನಂತ ರಾಮಕೃಷ್ಣ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಪ್ರಿಯ ಕಿಸಾನ್ ಭಾಯಿ ಅವ್ರ ಬಹನು, ಆಪ್ ಸಬ್ಕೋ ಪ್ರಣಾಮ್. ಖರೀಫ್ ಕಿ ಫಸಲ್ ಅಚ್ಚಿ ಹೋಗಿ, ಲೇಕಿನ್ ಇಸ್ ಬೀಚ್ ಏಕ್ ಔರ್ ಅಚ್ಚಿ ಖಬರ್. ಪ್ರಧಾನಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿ ಜಿ 2 ಅಗಸ್ತ್ ಕೋ ಠೀಕ್ 11 ಬಜೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ ರಾಶಿ ಆಪ್ಕೆ ಖಾತೆ ಮೇ ಡಾಲ್ನೆ ವಾಲೆ ಇಸ್ ಅವಸರ್ ಪರ್ ವೋ ಜುಡ್ಕರ್ ಆಪ್ಸೆ ಬಾತ್ ಭಿ ಕರೆಂಗೆ. ಇಸ್ಲಿಯೇ ಮೇರಿ ಆಪ್ ಸಬ್ಸೆ ಪ್ರಾರ್ಥನಾ ಹೈ 2 ಅಗಸ್ತ್ ಠೀಕ್ 11 ಬಜೆ ಆಪ್ ಪ್ರಧಾನಮಂತ್ರಿ ಜಿ ಕೆ ಕಿಸಿ ನಾ ಕಿಸಿ ಕಾರ್ಯಕ್ರಮ ಸೆ ಜರೂರ್ ಜುಡಿಯೆ. ಕಾರ್ಯಕ್ರಮ ಆಪ್ಕೆ ಗಾಂವ್ ಮೇ ಭಿ ಹೋಗಾ, ಸಭಿ ಕೃಷಿ ವಿಜ್ಞಾನ ಕೇಂದ್ರೋ ಪರ್ ಹೋಗಾ, ICR ಕೆ ಸಂಸ್ಥಾನೋ ಮೇ ಹೋಗಾ, ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಮೇ ಹೋಗಾ, ಮಂಡಿಯೋ ಮೇ ಹೋಗಾ, ಪ್ಯಾಕ್ಸ್ ಕೆ ಮುಖ್ಯಾಲಯ ಪರ್ ಹೋಗಾ. ಆಪ್ ಪತಾ ಕರ್ ಲೀಜಿಯೇ ಕಿ ನಿಕಟತಮ ಕಾರ್ಯಕ್ರಮ ಆಪ್ಕಾ ಕಹಾ ಹೈ ಔರ್ ಉಸ್ ಕಾರ್ಯಕ್ರಮ ಮೇ ಜರೂರ್ ಜುಡಿಯೆ. ಪ್ರಧಾನಮಂತ್ರಿ ಜಿ ಕೋ ಸುನಿಯೆ, ಮೇ ತೋ ಕಾರ್ಯಕ್ರಮ ಮೇ ಜಾ ಹಿ ರಹಾ ಹೂನ್, ಆಪ್ ಭಿ ಜರೂರ್ ಜಾಯೆ. ಧನ್ಯವಾದ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ.

ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚನ್ನು ಎಚ್ಚರಿಕೆಯಿಂದ ಓದಿ. ಈಗ ಜನಪದ ಸಂಗೀತದಲ್ಲಿ ಬಸಲಿಂಗಯ್ಯ ಹಿರೇಮಠ್ ಮತ್ತು ಸಂಗಡಿಗರಿಂದ ತತ್ವಪದಗಳು. ಗುಬ್ಬಿಯೋದು ಗೂಡು ಕಟ್ಟ್ಯಾದೋ, ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೋಗ್ಯಾದೋ. ಓ ಜ್ಞಾನಲಿಂಗ, ಓ ಜ್ಞಾನಲಿಂಗ, ಜೀವದಂಗ ಯಾಕ ಮರ್ತಾರು, ಜೀವದಂಗ ಯಾಕ ಮರ್ತಾರು. ಗುಬ್ಬಿಯೋದು ಗೂಡು ಕಟ್ಟ್ಯಾರೋ, ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೋಗ್ಯಾರೋ. ಮಾತುಳುಂಗಿ ಮೌನ ಬೆಳೆದಾರೋ, ಆ ಮೌನದೊಳಗ ಮೋಡ ಹಣಿಸಿ ಮಾಯವಾಗ್ಯಾರೋ. ಮಾತುಳುಂಗಿ ಮೌನ ಬೆಳೆದಾರೋ, ಪ್ರೀತಿಲಿಂಗ ಮೌನದರ್ಥ ನಿನಗ ತಿಳಿದಾರು, ಮೌನದರ್ಥ ನಿನಗ ಹೊಳದಾರು. ಗುಬ್ಬಿಯೋದು ಗೂಡು ಕಟ್ಟ್ಯಾರೋ, ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೋಗ್ಯಾರೋ. ಹಕ್ಕಿ ರೆಕ್ಕಿ ಯಾಕ ಕಿತ್ತಾರೋ, ಆ ರೆಕ್ಕಿಯೊಳಗ ಬರೆದ ಬಣ್ಣ ಅಳಿಸಿ ಹೋಗ್ಯಾರೋ. ಹಕ್ಕಿ ರೆಕ್ಕಿ ಯಾಕ ಕಿತ್ತಾರೋ, ಆ ರೆಕ್ಕಿಯೊಳಗ ಬರೆದ ಬಣ್ಣ ಅಳಿಸಿ ಹೋಗ್ಯಾರೋ. ಓ ಪ್ರೀತಿಲಿಂಗ, ಓ ಭಾವಲಿಂಗ, ಓ ಭಾವಲಿಂಗ, ಬದುಕಿನರ್ಥ ನಿನಗ ಹೊಳದಾರು, ಬದುಕಿನರ್ಥ ನಿನಗ ಹೊಳದಾರು. ಗುಬ್ಬಿಯೋದು ಗೂಡು ಕಟ್ಟ್ಯಾರೋ, ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೋಗ್ಯಾರೋ. ಹರಿವ ಹರಿಯ ಹಾಡ ಹೇಳ್ಯಾರೋ, ಹರಿವ ಹರಿಯ ಹಾಡ ಹೇಳ್ಯಾರೋ. ಆ ಹಾಡಿನೊಳಗೆ ಗೂಡರ್ಥ ಮುಚ್ಚಿ ಹೋಗ್ಯಾರೋ. ಓ ಜೀವಲಿಂಗ, ಓ ಜೀವಲಿಂಗ, ಅದರ ನಾರ ನಿನಗ ತಿಳಿದಾರು, ಅದರ ನಾರ ನಿನಗ ತಿಳಿದಾರು. ಗುಡ್ಡ ಬೆಟ್ಟ ಹಸಿರು ಹುಟ್ಟಾರೋ, ಆ ಹಸಿರಿನೊಳಗ ಉಸಿರು ಯಾಕ ನಿಂತ ಬಿಟ್ಟಾರೋ. ಗುಡ್ಡ ಬೆಟ್ಟ ಹಸಿರು ಹುಟ್ಟಾರೋ, ಆ ಹಸಿರಿನೊಳಗ ಉಸಿರು ಯಾಕ ನಿಂತ ಬಿಟ್ಟಾರೋ. ಓ ಸೃಷ್ಟಿಲಿಂಗ, ಓ ಸೃಷ್ಟಿಲಿಂಗ, ಹೆಸರಿನರ್ಥ ನಿನಗ ಹೊಳದಾರು, ಹೆಸರಿನರ್ಥ ನಿನಗ ಹೊಳದಾರು, ಹೆಸರಿನರ್ಥ ನಿನಗ ಹೊಳದಾರು. ತನುವಿನೊಳಗನೂ ದೀನವಿದ್ದು ತನ್ನ ಮನಕೊಂದು ಮಾತು ಹೇಳದೆ ಹೋದೆ ಹಂಸ ತನುವಿನೊಳಗನೂ ದೀನವಿದ್ದು ಹಳ್ಳ ಕೊಳ್ಳದ ಮಧ್ಯ ತಂಪಿನ ಬಳ್ಳಿ ಹುಟ್ಟಿ ಹಳ್ಳ ಕೊಳ್ಳದ ಮಧ್ಯ ತಂಪಿನ ಬಳ್ಳಿ ಹುಟ್ಟಿ ಬಳ್ಳಿ ಹಣ್ಣು ನೆಲ ಕುದುರಿ ಹೋಗುವಾಗ ಬಳ್ಳಿ ಹಣ್ಣು ನೆಲ ಕುದುರಿ ಹೋಗುವಾಗ ತನ್ನ ಬಳ್ಳಿಗೊಂದು ಮಾತು ಹೇಳದೆ ಹೋದೆ ಹಂಸ ತನುವಿನೊಳಗನು ದೀನ ವಿದ್ದು ಕಾಯದ ಕೊಂಬಿ ಮ್ಯಾಲ ಮಾಯದ ಗಿಳಿ ಕುಳಿತು ಕಾಯವ ಬಿಟ್ಟು ಗಿಳಿ ಹಾರಿ ಹೋಗುವಾಗ ಕಾಯವ ಬಿಟ್ಟು ಗಿಳಿ ಹಾರಿ ಹೋಗುವಾಗ ತನ್ನ ಕಾಯಕೊಂದು ಮಾತು ಹೇಳದೆ ಹೋದೆ ಹಂಸ ತನುವಿನೊಳಗನು ದೀನ ವಿದ್ದು ಗಾಳಿ ಪಂಜರದಂತೆ ಮಾಳಿಗೆಯ ಮನೆ ಮಾಡಿ ಗಾಳಿಯು ಬಿಸಿ ತೂರಿ ಹೋಗುವಾಗ ಗಾಳಿಯು ಬೀಸಿ ಎಲೆ ತೂರಿ ಹೋಗುವಾಗ ಗಾಳಿಯು ಬೀಸಿದಂತೆ ಎಲೆ ತೂರಿ ಹೋಗುವಾಗ ತನ್ನ ತಾಳಿಗೊಂದು ಮಾತು ಹೇಳದೆ ಹೋದೆ ಹಂಸ ತನುವಿನೊಳಗನು ದೀನ ವಿದ್ದು ಕಾರೆಂಬ ಕತ್ತಲೆಯಲ್ಲಿ ಭೋರೆಂಬ ಮಳೆ ಸುರಿದು ಕರೆಕಟ್ಟಿ ಬಯಲಾಗಿ ಒಡೆದು ಹೋಗುವಾಗ ಕರೆಕಟ್ಟಿ ಬಯಲಾಗಿ ಒಡೆದು ಹೋಗುವಾಗ ತನ್ನ ಬಯಲಿಗೊಂದು ಮಾತು ಹೇಳದೆ ಹೋದೆ ಹಂಸ ತನುವಿನೊಳಗನು ತೀನ ವಿದ್ದು ಅಡ್ಡಗೊಡ್ಡಾರಣ್ಯ ಇಟ್ಟಿಗೆಯ ಮನೆಯೊಳಗೆ ಜೇನುತುಪ್ಪ ಸವಿಯುಂಡು ಹುಳ ಹಾರಿ ಹೋಗುವಾಗ ಜೇನುತುಪ್ಪ ಸವಿಯುಂಡು ಹುಳ ಹಾರಿ ಹೋಗುವ